ಬೆರಳು ರಾಲು ಪೂಲದಂದಲು ನೀದೋ ಲೋಕಂ ನಾದೋ ಲೋಕಂ ನಿಂಗಿ ನೆಲ ತಾಕೆದೆಲಾಗ ವೀಟಿ ಕನ್ನೆದಿ ರಂಗು ರಂಗು ಸ್ವಪ್ನಮು ಪೇದವಾಡಿ ಕಂಟಿಲೋ ಪ್ರೇಮ ರಕ್ತಮು ಗಗನಾಲು ಭುವನಾಲು ಬೆಳಿಗ್ಗೆದಿ ಪ್ರೇಮತೋ ಜನನಾಲು ಮರಣಾಲು ಬಿಡಿಚೇದಿ ಪ್ರೇಮತೋ ತಾಜ್ ಮಹಲ್ ಶೋಭಕಿ ಪೇದವಾಡಿ ಪ್ರೇಮಕಿ ಸಾವು ಪಲ್ಲಕಿ ನಿಧಿ ಕನ್ನ ಯದ ನಿನ್ನ ಗೆಲಿಪಿಂಚು ಪ್ರೇಮನೇ ಕಧ ಕಾದು ಬ್ರತು ಕಂಟೆ ಬಲಿಕಾನಿ ಪ್ರೇಮನೇ ಬೆಳ್ಳಿ ಪೋಗು ಮಂದ ಪ್ರೇಯಸಿ ತೀರ್ಥ ಮಂದಿಲೇ ಕಸಿ ನಿಂಗಿ ನೇಲ ತಾಕೆ ವೇಳ ನೀವೇನೇನೈ ಪೋಯ